ಚಿಂತೋ ಜಾತ ಮುತ್ತಿನತ್ತ ಜನ ಕೇಳರೆ ಜಾತರಂಗ ಮಾಡಬೇಕು ನಾವು ನೀವು ಜಾತರಂಗ ಮಾಡಬೇಕು ಹಳೆ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಾಗಿರಬೇಕು ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಾಗಿರಬೇಕು ಹೊರದಾಗಿರಬೇಕು ಅಂದರ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ಅಂದರ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಅಂದರ ಸ್ವರ್ಗ ಅಂದರ ನರಕ ನಾನು ನೀನಂದರ ಜೀವ ಜೀವರ ಜಾಲ ನಾನು ನೀನಂದರ ಜೀವ ಜೀವರ ಜಾಲ ನನ ನಿನಗ ಮೂಲ ಸೆಲಿಯಾವುದೋ ನನ ನಿನಗ ಮೂಲ ಸೆಲಿಯಾವುದೋ ಬೇಕೆಂದು ಧರೆಯಾಳಲಿಲ್ಲ ಧರೆಯಾಳಬೇಕೆಂದು ಧರೆಯಾಳಲಿಲ್ಲ ಕೊರೆ ತುಂಬ ಬೇಕೆಂದು ಕೊರೆ ತುಂಬಲಿಲ್ಲ ಕೊರೆ ತುಂಬ ಬೇಕೆಂದು ಕೊರೆ ತುಂಬಲಿಲ್ಲ ತುಂಬಿಸುವ ಹುಚ್ಚಾಟ ಬಿಡಲಲ್ಲ ತುಂಬಿಕೊಂಡಾಗ ನೀ ತುಂಬುವುದು ಹೆಂಗನ